ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪ. ಬಾಗಲಕೋಟೆಯ ಮುಧೋಡದಲ್ಲಿ ರನ್ನ ವೈಭವ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಚಾಲನೆ. ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಕ್ರಿಕೆಟ್ ಪಂದ್ಯಾವಳಿ, ಭಾರತಕ್ಕೆ 242 ರನ್ಗಳ ಗೆಲುವಿನ ಗುರಿ ನೀಡಿದ ಪಾಕಿಸ್ತಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಹೊಸಪೇಟೆ. ಗ್ರಾಮಾಂತರಂಗ. ಗ್ರಾಮಾಂತರಂಗ ಕಾರ್ಯಕ್ರಮ ಕೇಳ್ತಾ ಇರುವ ನಮ್ಮ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ರೈತ ಬಾಂಧವರು ಇವತ್ತಿನ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಕೃಷಿ ಗೀತೆಗಳು, ರೈತರಿಗೆ ಸಲಹೆ ಹಾಗೂ ಪ್ರಕಟಣೆಗಳಿವೆ ಕೇಳೋಣಂತೆ. ರೈತ ಬಾಂಧವರ ಮೊದಲಿಗೆ ಕೇಳೋಣ ರೈತರಿಗೆ ಸಲಹೆಗಳನ್ನು. ಮಣ್ಣಿನಲ್ಲಿ ಸಾವಯವ ವಸ್ತುವನ್ನು ಹೆಚ್ಚಿಸುವುದು ಹೇಗೆ ಎನ್ನುವುದು ದೊಡ್ಡ ಪ್ರಶ್ನೆ. 1 ಎಕರೆ ಜಮೀನಿನ ಮೇಲ್ಭಾಗದಲ್ಲಿ 1/2 ಅಡಿಯ ಮಣ್ಣು 10 ಲಕ್ಷ ತೂಗುತ್ತದೆ. ಇದರಲ್ಲಿ 1/4 ಕೆಜಿ ಸಾವಯವ ವಸ್ತು, 5 ಕಿಲೋಗ್ರಾಂ ಸಾವಯವ ಪದಾರ್ಥ ಕಳೆಯುವುದರಿಂದ ದೊರೆಯುತ್ತದೆ. ಒಟ್ಟು ಮಣ್ಣಿನ 1% ಸಾವಯವ ವಸ್ತು ಇರಬೇಕಾದರೆ 1 ಲಕ್ಷ ಕಿಲೋಗ್ರಾಂ ಅಥವಾ 100 ಟನ್ ಸಾವಯವ ಪದಾರ್ಥ ಪ್ರತಿ ಎಕರೆಗೆ ಆಗಾಗ ಹಾಕುತ್ತಿರಬೇಕಾಗುತ್ತದೆ. ಮಣ್ಣಿನಲ್ಲಿ ಸಾವಯವ ವಸ್ತು 2% ಮತ್ತು 90% ಇತರ ಖನಿಜಾಂಶಗಳಿಂದ ಕೂಡಿರುತ್ತದೆ. ಆದರೆ ಕೃಷಿ ಭೂಮಿಯಲ್ಲಿ ಸಾವಯವ ವಸ್ತುವಿನ ಪ್ರಮಾಣ ಈಗ ಇನ್ನೂ ಕಡಿಮೆಯೇ ಆಗಿದೆ. ಸಾವಯವ ವಸ್ತುವಿನ ಒಟ್ಟು ಪ್ರಮಾಣದ 60% ಇಂಗಾಲ ಇರುತ್ತದೆ, 40% ಇತರ ಲವಣಾಂಶಗಳಿರುತ್ತವೆ. ಹೀಗಾಗಿ ಮಣ್ಣಿನ ಇಂಗಾಲದ ಪ್ರಮಾಣ 0.5% ಇರುತ್ತದೆ. 1-2% ಇಂಗಾಲ ಹೊಂದಿದ ಮಣ್ಣು ಫಲವತ್ತಾಗಿರುತ್ತಿದ್ದು ಉತ್ತಮ ಇಳುವರಿ ಪಡೆಯಲು ಸಾಧ್ಯವಾಗುತ್ತದೆ. ವಿವಿಧ ಮೂಲಗಳಿಂದ ಬರುವ ಕಾಂಪೋಸ್ಟ್, ಪ್ರಾಣಿಗಳಿಂದ ದೊರೆಯುವ ಗೊಬ್ಬರ, ಜೈವಿಕ ಗೊಬ್ಬರ, ಹಸಿರೆಲೆ ಗೊಬ್ಬರ ಮುಂತಾದವುಗಳನ್ನು ಭೂಮಿಗೆ ಹಾಕುವುದರಿಂದ ಮಣ್ಣಿನ ಸಾವಯವ ವಸ್ತುವನ್ನು ಹೆಚ್ಚಿಸಲು ಸಾಧ್ಯ. ಕೃಷಿಗೆ ಮಣ್ಣಿನ ಸಾವಯವ ವಸ್ತುವಿನ ಪ್ರಮಾಣ ಉತ್ತಮವಾಗಿರಬೇಕು. ಇದರ ಮೇಲೆ ಯಾವ ಎಷ್ಟು ರಾಸಾಯನಿಕ ಗೊಬ್ಬರ ಹಾಕಿ ಆಧುನಿಕ ಕೃಷಿ ಮಾಡುತ್ತೇವೋ ಅದು ಬೇರೆ. ಯಾವುದೇ ಕಸುಬಿಗೆ ಮೂಲ ವಸ್ತು ಇದ್ದ ಹಾಗೆ ಕೃಷಿಗೆ ಭೂಮಿ, ನೀರು, ಸಾವಯವ ವಸ್ತುಗಳು ಇವು ಇರದೆ ಕೃಷಿ ಯಾವಾಗಲೂ ಮಾಡಲಿಕ್ಕೆ ಸಾಧ್ಯವಿಲ್ಲ. ಆದರೆ ಮೂಲ ವಸ್ತುಗಳಲ್ಲಿ ಒಂದಾದ ಸಾವಯವ ವಸ್ತುವಿನ ಬಳಕೆ ಈಗ ಕಡಿಮೆಯಾಗುತ್ತಿದ್ದು ಸಮಸ್ಯೆ ಎದುರಾಗುತ್ತಿದೆ. ಬೇಡಿಕೆ ಮತ್ತು ಪೂರೈಕೆಯಲ್ಲಿಯ ಸಮಾನತೆಯನ್ನು ಕಾಯ್ದುಕೊಂಡಂತೆ ಮಣ್ಣಿನ ಇಂಗಾಲವನ್ನು ಬೆಳೆ ಬೆಳೆಯುವುದರ ಮುಖಾಂತರ ಕಡಿಮೆಗೊಳಿಸುವಂತೆ, ಅದೇ ಸಮ ಪ್ರಮಾಣದಲ್ಲಿ ಸಾವಯವ ಗೊಬ್ಬರ ಬಳಕೆ ಮುಖಾಂತರ ಮಣ್ಣಿಗೆ ಅದರ ಪೂರೈಕೆಯಾದಾಗ ಫಲವತ್ತತೆ ಉಳಿದು ನಿರೀಕ್ಷಿತ ಮಟ್ಟದ ಇಳುವರಿ ಬರುತ್ತದೆ. ಕಬ್ಬು, ಹತ್ತಿಯಂತಹ ಬೆಳೆಯಲ್ಲಿ ಒಂದೇ ತರಹದ ಮಣ್ಣಿನಲ್ಲಿ, ಅದು ಅಕ್ಕಪಕ್ಕದ ಹೊಲಗಳಲ್ಲಿಯೇ ಒಂದೇ ತರಹದ ತಳಿ ಬಳಸಿದಾಗಲೂ ಇಳುವರಿಯ ಮಟ್ಟದಲ್ಲಿ ವ್ಯತ್ಯಾಸ ಕಾಣುತ್ತದೆ. ಹಾಗೆಯೇ ಇತರ ಬೆಳೆಯಲ್ಲೂ ಕಾಣುತ್ತವೆ. ಇದಕ್ಕೆ ಮೂಲ ಕಾರಣ ಅವರು ಬಳಸುತ್ತಿರುವ ಸಾವಯವ ಗೊಬ್ಬರದ ಪ್ರಮಾಣ. ಹೆಚ್ಚು ಸಾವಯವ ಗೊಬ್ಬರ ಬಳಸುವ ರೈತರು ಉತ್ತಮ ಇಳುವರಿಯನ್ನು ಕೇವಲ ಅತಿ ಹೆಚ್ಚು ರಾಸಾಯನಿಕ ಗೊಬ್ಬರ ಬಳಸುವ ರೈತರಿಗಿಂತಲೂ ಹೆಚ್ಚು ಇಳುವರಿ ಪಡೆಯುತ್ತಾರೆ. ಸಾಮಾನ್ಯವಾಗಿ ಈಗ ಮತ್ತೊಂದು ಕೇಳಿಬರುವ ಮಾತೆಂದರೆ ಎಕರೆವಾರು ಇಳುವರಿ ಮಟ್ಟ ಪ್ರತಿಯೊಂದು ಬೆಳೆಯಲ್ಲಿ ಹೆಚ್ಚುತ್ತಲೇ ಇಲ್ಲ, ಎಷ್ಟೋ ಸಾರಿ ಕಡಿಮೆ ಆಗುತ್ತಿರುವುದನ್ನು ನೋಡಲಾಗುತ್ತಿದೆ. ಇದಕ್ಕೂ ಮೂಲ ಕಾರಣ ಮಣ್ಣಿನ ಸಾವಯವ ಪ್ರಮಾಣ, ಅದರಲ್ಲೂ ವಿಶೇಷವಾಗಿ ಇಂಗಾಲದ ಪ್ರಮಾಣ ಕಡಿಮೆಯಾಗಿ ಭೂಮಿಯ ಫಲವತ್ತತೆ ಕಡಿಮೆಯಾಗಿದ್ದರಿಂದ ಇಳುವರಿ ಕೂಡ ಕಡಿಮೆಯಾಗುತ್ತದೆ. ರಾಜ್ಯದಲ್ಲಿ ಧಾರವಾಡ ಹಾಗೂ ಇತರ ಕೃಷಿ ವಿಶ್ವವಿದ್ಯಾಲಯಗಳಿಂದ ಪ್ರಕಟಗೊಳ್ಳುವ ಸುಧಾರಿತ ಬೇಸಾಯ ಕ್ರಮಗಳೆಂಬ ಪುಸ್ತಕಗಳಲ್ಲಿ ಪ್ರತಿಯೊಂದು ಬೆಳೆಗೆ ಆಯಾ ಬೆಳೆಗಳಿಗೆ ಅನುಸಾರವಾಗಿ ಪ್ರತಿ ವರ್ಷ ಪ್ರತಿ ಎಕರೆ ಭೂಮಿಗೆ ಹಾಕಬೇಕಾದ ಸಾವಯವ ಗೊಬ್ಬರ ಪ್ರಮಾಣವನ್ನು ತಿಳಿಸಲಾಗಿದೆ.

ಮೋಡವ ನಿಲ್ಲಿಸೋಣ, ಮಳೆ ಕೊಡು ಎಂದು ಕೇಳೋಣ. ಮೂಡುವ ಮೋಡವ ನಿಲ್ಲಿಸೋಣ, ಮಳೆ ಕೊಡು ಎಂದು ಕೇಳೋಣ. ಮಳೆ ಕೊಡು ಎಂದು ಕೇಳೋಣ. ನೀಡುವ ಮೋಡವ ಹಿಡಿಯೋಣ, ಮಳೆ ನೀರನ್ನು ತರಿಸೋಣ. ನೀಡುವ ಮೋಡವ ಹಿಡಿಯೋಣ, ಮಳೆ ನೀರನ್ನು ತರಿಸೋಣ. ಮುನಿದ ಮೋಡವ ನಿಲ್ಲಿಸೋಣ, ಮುನಿಸಿಗೆ ಕಾರಣ ಅರಿಯೋಣ. ಮುನಿದ ಮೋಡವ ನಿಲ್ಲಿಸೋಣ, ಮುನಿಸಿಗೆ ಕಾರಣ ಅರಿಯೋಣ. ಹಾರುವ ವಿಮಾನ ಏರೋಣ, ಬೆಳ್ಳಿಯ ಆಯುಡಿತ್ತೋಣ. ಹಾರುವ ವಿಮಾನ ಏರೋಣ, ಬೆಳ್ಳಿಯ ಆಯುಡಿತ್ತೋಣ. ರಾಕೆಟ್ ಗನ್ನು ಹಾರಿಸೋಣ, ಉಪ್ಪನ್ನು ಮೋಡಕ್ಕೆ ಚುಚ್ಚೋಣ. ರಾಕೆಟ್ ಗನ್ನು ಹಾರಿಸೋಣ, ಉಪ್ಪನ್ನು ಮೋಡಕ್ಕೆ ಚುಚ್ಚೋಣ. ಮೋಡದಿ ಬಿತ್ತನೆ ಮಾಡೋಣ, ಮಳೆಯ ಬೆಳೆಯನ್ನು ತೆಗೆಯೋಣ. ಮೋಡದಿ ಬಿತ್ತನೆ ಮಾಡೋಣ, ಮಳೆಯ ಬೆಳೆಯನ್ನು ತೆಗೆಯೋಣ. ಮೋಡದಿ ಬಿತ್ತನೆ ಮಾಡೋಣ, ನದಿಗಳ ಒಡಲನ್ನು ತುಂಬೋಣ. ಮೋಡದಿ ಬಿತ್ತನೆ ಮಾಡೋಣ, ನದಿಗಳ ಒಡಲನ್ನು ತುಂಬೋಣ. ಮೋಡದಿ ಬಿತ್ತನೆ ಮಾಡೋಣ, ಭೂಮಿಯ ದಾಹವ ತಣಿಸೋಣ. ಮೋಡದಿ ಬಿತ್ತನೆ ಮಾಡೋಣ, ಭೂಮಿಯ ದಾಹವ ತಣಿಸೋಣ. ಮೋಡ